ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಈಗ ಕೇಳಿ ಜನಪದ ಗೀತೆಗಳು. ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ, ಮಾರೆಪ್ಪ ಮತ್ತು ಸಂಗಡಿಗರಿಂದ ತತ್ವಪದಗಳು. ಆರಂಭದಲ್ಲಿ ಕೇಳಿ ಒಂದು ಪ್ರಕಟಣೆ. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1-555-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬಳಗೆರಿ ಸ್ಥಳದಲ್ಲಿ ಎಲ್ಲ ವಿನಂದಾರವಾಗಿ ಕುಲದವರ ಕುಲ ಮೇಳಂದ ಕೂಡುಂಡೆ ನಂದ ಮೌನಯ್ಯ ತಾನೇ ಬಂದ ಹಂಪಿಯ ಸ್ಥಳದಲ್ಲಿ ಪಾದ ಗಿಡಗಳವಾಗಿ ಅಂಕಿಯ ಸ್ಥಳದಲ್ಲಿ ನಿಂಪಾದ ಗಿಡಗಳವಾಗಿ ನಿಂಪಾದ ಗಿಡಗಳು ಇರಲಂದ ಕಂಪಿರಲೇಳಂದ ಮೌನಯ್ಯ ತಾನೇ ಬಂದ ಪದ್ರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಕೆರಿ ಸ್ಥಳದಲ್ಲಿ ಕೋಲೋ ಮೆರವಣಗಿ ತೆಗೆದು ಅನಕಲಾರವನ ಕಂಡಂದ ಜನಗಿ ನೋಡಂದ ಮೌನಯ್ಯ ತಾನೇ ಬಂದ ಬರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ಇರುವಾದು ವರದಿ ಸ್ಥಳ ಮೆರಿವಾದು ಲಿಂಗನ ಬಂಡೆ ಮೆರೆವಾದು ಲಿಂಗನ ಬಂಡಿ ಗಂಗೆ ಬಲದಲ್ಲಿ ಇರುವಾನೋ ಮೌನಯ್ಯ ತಾನು ಮೌನಯ್ಯ ತಾನೇ ಬಂದ ಬರ ಕಡಿಮೆ ನಂದ ಮೌನಯ್ಯ ತಾನೇ ಬಂದ ವರದಿ ಒಲವುಳ್ಳ ಅವತಾರ ಭುವನೇಶ್ವರಿ ಬಾಲ ಶಂಕಾರಿಣಿ ಅಂಬಾನಿ ಬಾರಿ ದೇವಿನಿ ಬಾರಿ ಭಕ್ತಾಗಿ ತುಂಬೆ ನೀ ಕರುಣಾಲು ಕಾಯಾಲ ದುರಿತಾವ ದೂರಿ ಜಗದೋದಾರಿ ಅಂಬಾನಿ ಬಾರಿ ದೇವಿನಿ ಬಾರಿ ಭಕ್ತಾಗಿ ತುಂಬೆ ಒಲದು ಬಂದರೆನ ಮುಕ್ತಿ ಮಂದಿರೇನ ಒಲದು ಗೋವಾದ ಕೀರ್ತಿಯು ಒಂದಿರೇನ ಬಾಗಿ ತುಂಬಿ ಈ ಕರುಣಾಲಿ ಗಾಯಲು ತುರಿತಾವ ದೂರಿ ಜಗದೂತಾಲಿ ಅಂಬಾಜಿ ಬಾರಿ ದೇವಿನಿ ಬಾರಿ ಬರ್ತಾಗಿ ತುಂಬಿ. ಪ್ರವಸವಾಗಿ ಬಲಿಯ ಕೆರಜೆ ಬೋಯಿ ಬರೆಯತ ಕಾಲ ಬಂತೋರಿ ಕಲಿಯ ಪ್ರವಸವಾಗಿ ಬೆಲೆಯ ಕೆರಜೆ ಬೋಯಿ ಬರೆಯತ ಕಾಲ ಬಂತೋರಿ ಧರ್ಮ ಶಿವಾಸನ ಕರ್ಮ ಕಲಿವಿಗ ರಾಜಿಕೆ ನಡೆದೋಯಿತು ಸೂಜಿ ಮನೆಯಷ್ಟು ಜಾಗ ಉಳಿಯಲಿಲ್ಲ ಪಾಪ ಮುಚ್ಚಿ ಹೋಯಿತೋರಿ ಎಷ್ಟು ಜಾಗ ಉಳಿಯಲಿಲ್ಲ ಪಾಪ ಮುಚ್ಚಿ ಹೋಯ್ತೋರಿ ಇರುವಂತರಾಗಿ ಸೇರಿ ಕುಡಿಯ ಚಳಿ ಇರುವಂತ ಪ್ರಭುಳಾಯಿತು ಶಿವ ಪೂಜೆ ಮಾಡುವಾಗ ಜೇರಿ ನೆನಪ ಮಾಡಿ ಒಂಟೆ ಲಿಂಗ ಮರಿತೋರಿ ಶಿವ ಪೂಜೆ ಮಾಡುವಾಗ ಜೇರಿ ನೆನಪ ಮಾಡಿ ಒಂಟೆ ಲಿಂಗ ಮರಿತೋರಿ ತಮ್ಮ ಹೋದರೆ ಧರ್ಮವೇನಿಂದ ಉಳಿತು ನಿಂದ ಪಾಪಿಸಲಗಿದ್ದ ಬಳಕ ಮಳಿಯಂಗ ಬಂದೈ ತೋರೆ ತಾಯಿ ಮಗಳದು ಬಾಳು ತಿನ್ನದ ಎಲ್ಲ ರುಚಿಯ ಕರಿತು ನಂತ ತಿಂದು ಈಚ ಹೇಳುವ ವಿಚಾರ ಕಲ ಬಂತೋರೆ ಕಾಲದ ಎಳ್ಳು ಮಕ್ಕಳ ಪದ್ಧತಿ ಬೇರೈತು ಒಬ್ಬರಿ ಬೈತಲೆ ಕಪ್ಪು ಮಣಿಯ ಮೇಲೆ ಇಟ್ಟು ತೆರವಣಾಯ್ತೋರೆ ತಲೆ ಮೇಲೆ ಜರಗ ತೊಗ ಸುತ್ತಿ ಬಜ್ಜಿ ಸೇಗಳಾಯ್ತು ಮಜ್ಜಿಯವರಿವ ಮಾರ್ಗಣ ಸೋಬಲಿ ಮೆಚ್ಚಿ ಮಾಡಣೈತೋರೆ ಕಂಬಳಿಯ ಸಾರು ಅಕ್ಕ ತಂಗಿ ರಾವು ಅಷ್ಟು ತರ ಮನೆಗೆ ಮನೆಗೆ ನಿಂತು. ಇದುವರೆಗೆ ಲಿಂಗನಬಂಡಿ ಗ್ರಾಮದ ಹನುಮಂತಪ್ಪ ಮಾರ್ಯಪ್ಪ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದಿರಿ. ಜನಪದ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಪ್ರೋಗ್ರಾಂ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ವಿಷಯ ಸಾಮಾಜಿಕ ಅಭಿವೃದ್ದಿಯಲ್ಲಿ ಮಾಧ್ಯಮಗಳ ಸದ್ಬಳಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಕರ್ನಾಟಕ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳು. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ 7 ಗಂಟೆಗೆ ಮತ್ತು 7:45 ಕಾರ್ಯಕ್ರಮ ಪ್ರಸಾರವಾಗಲಿದೆ. 8 ಗಂಟೆಗೆ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯನ್ನು ಉದ್ದೇಶಿಸಿ ಮಾಡಿದ ಪ್ರಸಾರ ಭಾಷಣದ ಕನ್ನಡದ ಅವತರಣಿಕೆಯನ್ನು ಕೇಳುವಿರಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಾದ ಹೇಮಾ ದಾದಾಗೌಡ ಪಾಟೀಲ್, ಗಂಗಾಧರ್ ಕಾಂಬ್ಳೆ, ನೇತ್ರಾವತಿ ದೊಡ್ಮನಿ ಹಾಗೂ ರಾಜಶೇಖರ್ ಕಮಲಪ್ಪನವರ್. ಹಾಯ್ ಫ್ರೆಂಡ್ಸ್,

ಮಾತಿನೊಳಗ ಆಡು ಮಾತಂದ್ರ ಅದ್ರೊಳಗ ಮಸ್ತ್ ಇರ್ತದ. ಹಾ, ಹೂ, ಓಹೋ, ಅಯ್ಯೋ ಮುಂತಾದ ಉದ್ಗಾರಗಳ ಮತ್ತ ಉಸಿರು ಬಿಡೋದು, ಗಂಟಲು ಸರಿಪಡಿಸ್ಕೊಳ್ಳೋದು ಮಾತಿಗೆ ಮೆರಗ ನೀಡಿ ಕೇಳೋರಿಗೆ ಮುದ ನೀಡ್ತದ. ಆಕಾಶವಾಣಿ ಮತ್ತು ಜ್ಞಾನವಾಣಿ ಎರಡೂ ಸಾರ್ವಜನಿಕ ಪ್ರಚಾರ ಸಂಸ್ಥೆ, ಅಂದ್ರ ಸರ್ಕಾರಿ ಒಡೆತನದವು. ಆಕಾಶವಾಣಿಯೊಳಗ ಪ್ರಾದೇಶಿಕ ಮನೋರಂಜನೆ ಮುಂತಾದ ಕಾರ್ಯಕ್ರಮ ಪ್ರಸಾರ ಆದ್ರ ಜ್ಞಾನವಾಣಿ ಅದೊಂದು ಶೈಕ್ಷಣಿಕ ಚಾನಲ್. ಅದರೊಳಗ ಪಠ್ಯಕ್ರಮ ಸಂಬಂಧಪಟ್ಟಂಗ ಮುಕ್ತ ವಿಶ್ವವಿದ್ಯಾಲಯ ಮತ್ತು ವಿಶ್ವವಿದ್ಯಾಲಯ ಮುಂತಾದ ಶೈಕ್ಷಣಿಕ ಸಂಸ್ಥೆಗಳ ಜ್ಞಾನವಾಣಿ ನಿಲಯ ಬೆಳೆಸ್ಕೊಂಡು ಪ್ರಸಾರ ಮಾಡ್ತಾರ. ವಾಣಿಜ್ಯ ರೇಡಿಯೋ ಏನದ ಅದು ಮನೋರಂಜನೆ ಪ್ರಪೋಸ್ಗಾಗೈತ. ಈಗ ಅಪ್ಡೇಟ್ ಆದ ದಿನಮಾನದೊಳಗೆ ಯೂತ್ಸ್ ಎಲ್ಲ ಎಂಟರ್ಟೈನ್ಮೆಂಟ್ ಬಿಡ್ತಾರ, ಅದ್ರ ಸಲುವಾಗಿ ಅದು ಮನೋರಂಜನೆಗೆ ಹೆಚ್ಚು ಒತ್ತು ಕೊಡ್ತದ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಶುಲ್ಕ ಕಟ್ಟಿ ಅವರ ರೇಡಿಯೋನ ಸ್ಟಾರ್ಟ್ ಮಾಡಿರ್ತಾರ. ವಾಣಿಜ್ಯ ರೇಡಿಯೋದ ಮೂಲ ಉದ್ದೇಶ ಅಂದ್ರೆ ಮನೋರಂಜನೆ. ರೇಡಿಯೋದಾಗ ಬಹಳ ಕಾರ್ಯಕ್ರಮ ಪ್ರಸಾರ ಆಗ್ತಾವ. ರೈತರಿಗಾಗಿ ಕೃಷಿ ರಂಗ, ಯುವಕರಿಗಾಗಿ ಯುವವಾಣಿ, ಟಾಕ್ ಶೋ ಅಂದ್ರೆ ಕಾಮಿಡಿ ಶೋ, ಫೌಜಿ ಬಾಯ್ ಅಂದ್ರ ದೇಶದ ಸೈನಿಕರ ಬಗ್ಗೆ ಕಾರ್ಯಕ್ರಮ, ಸಖಿ ಸಹೇಲಿ ಅಂದ್ರ ಹೆಣ್ಣು ಮಕ್ಕಳ ಸಲುವಾಗಿ ಇರ್ತಕ್ಕಂಥ ಕಾರ್ಯಕ್ರಮ. ಈಗ ಹೊಸದಾಗಿ ಮತ್ತೊಂದು ಬಂದೈತಿ, ಭಾರತದ ಪ್ರಧಾನ ಮಂತ್ರಿಗಳ ಮನ್ ಕಿ ಬಾತ್, ದೇಶದ ಪ್ರಧಾನಿಗಳ ಮಾತಾಡ್ತಾರ. ಅದರೊಳಗೆ ಸ್ವತಃ ಸಮಾಜದ ಮೇಲೆ ರೇಡಿಯೋ ಹೆಂಗ್ ಪ್ರಭಾವ ಬೀರೈತಂದ್ರ, ಅಂದಿನ ಪ್ಲೇಗ್, ಕಾಲ್ರ ಹಿಡಿದ ಇಂದಿನ ಕೋವಿಡ್, ಟೊಮ್ಯಾಟೊ ಜ್ವರ ಯಾವ್ಯಾವ ಬಂದಾವ ಇಲ್ಲಿ ತನಕ ಅದ್ರ ಬಗ್ಗೆ ಮಾಹಿತಿ ಕೊಡ್ತದ. ಅಷ್ಟ ಅಲ್ಲದ ಮುಂಜಾಗ್ರತೆ ಕ್ರಮ ವಹಿಸಿ ಅಂಕಿ ಸಂಖ್ಯೆಗಳನ್ನ ಕೂಡ ಅದ ನೀಡ್ತದ. ಮತ್ತ್ ರೇಡಿಯೋಕ್ ಏನ್ ಬಹಳ ಜಾಗ ಬೇಕಾಗಿಲ್ಲ, ಸ್ಥಳಾವಕಾಶ ಬಹಳ ಕಡಿಮೆ, ಮತ್ತ ಕಡಿಮೆ ವೆಚ್ಚದೊಳಗೆ ಬರ್ತಕ್ಕಂತ ಸಾಮಗ್ರಿ ಅದ. ರೇಡಿಯೋ ಹಿಂದೆಲ್ಲ ವಿದ್ಯುತ್ ಚಾಲಿತ ಮತ್ತ ಬ್ಯಾಟ್ರಿಗಳಿಂದ ನಡೀತಿತ್ತು, ಆದ್ರೆ ಹಿಂದೆಲ್ಲ ತಂತ್ರಜ್ಞಾನ ಮುಂದೆ ವರದೈತೆ, ಪಾಕೆಟ್ ರೇಡಿಯೋ ಆಗಿ ಬಂದೈತಿ, ಮತ್ತ ಮೊಬೈಲ್ ಒಳಗ ಸಹಿತ ರೇಡಿಯೋ ಬಂದೈತಿ. ಎಲ್ಲರೂ ಅದನ್ನ ಕೇಳಿ ಆನಂದಿಸಬೇಕು. ನಾವು ರೇಡಿಯೋನ ಅಲ್ಲಿ ಇಲ್ಲಿ ಕೇಳ್ಬೇಕತ್ತ ಏನಿಲ್ಲ, ಹೊಲದಾಗ ಕೆಲಸ ಮಾಡ್ಕೋತ ಮತ್ತ ನಮ್ಗೆ ಎಲ್ಲಿ ಜಾಗ ಸಿಗ್ತೈತೆ ಅಲ್ಲೆಲ್ಲ ಅದನ್ನ ರೇಡಿಯೋ ಕೇಳ್ಬಹುದು. ಕೃಷಿ ರಂಗ ಅಂದ್ರ ರೈತರ ಸಲುವಾಗಿ ಇರೋ ಕಾರ್ಯಕ್ರಮ ಅದ. ಮಳಿ ಯಾವಾಗ ಆಗ್ತದ, ರಸಗೊಬ್ಬರ ಬೀಜ ಗೊಬ್ಬರಗಳನ್ನ ಯಾವಾಗ ಹಾಕಬೇಕು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ಸಲುವಾಗಿ ಏನ್ ಯೋಜನೆ ತಂದವು, ಅದ್ರ ಉದ್ದೇಶಗಳೇನ್, ಅದನ್ನೆಲ್ಲ ರೈತರಿಗೆ ತಿಳಿಸ್ತದ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಗಂಗಾಧರ್ ಅವ್ರ. ರೇಡಿಯೋದ ವ್ಯಾಪ್ತಿ ಮತ್ತ ಅದ್ ಎಷ್ಟು ಪರಿಣಾಮ ಬೀರೈತೆ ಅನ್ನೋದು ಬಹಳ ಚಲೋ ಹೇಳಿದ್ರಿ. ಪ್ರಧಾನ ಮಂತ್ರಿ ಅವರು ರೇಡಿಯೋ ಮಾಧ್ಯಮವನ್ನ ಯಾಕ್ ಬಳಸ್ಕೊಂಡ್ರು ಮನ್ ಕಿ ಬಾತ್? ರೇಡಿಯೋ ಅನಕ್ಷರಸ್ಥರಿಗೂ ಸಹಿತ ಯೂಸ್ ಆಗುತ್ತೆ. ಓ ಹೌದಾ, ಯಾಕಂದ್ರೆ ಜಾಸ್ತಿ ಗ್ಲೋಬಲ್ ಏರಿಯಾನು ತಲುಪತ್ತೆ. ಸೊ ರಿಮೋಟ್, ನಾನ್ ರಿಮೋಟ್ ಏರಿಯಾಗಳಲ್ಲಿ ಎಲ್ಲಾದ್ರಲ್ಲೂ ರೇಡಿಯೋ ತಲುಪತ್ತೆ, ಹೀಗಾಗಿ ಅವರು ಬಳಸ್ಕೊಂಡಿರ್ಬೋದು. ಆದ್ರೆ ನಾವ್ ಇಂದು ನೋಡೋದಾದ್ರೆ ಎಲ್ಲಾ ಕಡೆನೂ ಜಾಸ್ತಿ ನಮ್ಮಂತ ಯೂತ್ಸ್ ಏನದೀವಿ ರೇಡಿಯೋ ಕೇಳೋದು ಬಹಳ ಕಡಿಮೆ. ಎಫ್ ಎಮ್ಸ್ ಹಾವಳಿ ಜಾಸ್ತಿ ಆಗತೈತಿ. ಈ ಎಫ್ ಎಮ್ಸ್ ಬಂದ್ಮೇಲೆ ರೇಡಿಯೋ ಪ್ರಭಾವ ಹೇಗೆ ಅಂತ? ಎಫ್ ಎಮ್ಸ್ ಹಾವಳಿ ಅಂದ್ರೆ ಎಫ್ ಎಮ್ಸ್ ಅಪ್ಡೇಟ್ ಆದ ವರ್ಷನ್ ಅದು. ಇದ ಆಕಾಶವಾಣಿ ಆಗ್ಬಹುದು, ಜ್ಞಾನವಾಣಿ ಆಗ್ಬಹುದು, ಅವು ಸರ್ಕಾರಿಗೆ ಚಾನೆಲ್ಗಳು ಇರೋದ್ರಿಂದ ಅದ್ರೊಳಗೆ ಮನೋರಂಜನೆಯ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಬಹಳ ಇಂಪಾರ್ಟೆಂಟ್ ಅದ್ರೊಳಗೆ. ಆದ್ರೆ ಇವು ವಾಣಿಜ್ಯ ರೇಡಿಯೋ ಏನದಾವ ಅದ್ರೊಳಗೆ ಅವ್ರ ಮನೋರಂಜನೆನ ಅವ್ರದ್ದು ಮೇನ್ ಇಂಟೆನ್ಷನ್. ಸೊ ಅದ್ರ ಸಲುವಾಗಿ ಅವ್ರ ಯೂತ್ಸ್ನ ಟಾರ್ಗೆಟ್ ಆಗಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳನ್ನ ಕೊಡ್ತಾರೆ. ಸೊ ರೇಡಿಯೋದೊಳಗ ಏನೆಲ್ಲ ಕಾರ್ಯಕ್ರಮ ಬರ್ತಾವು, ಅಷ್ಟಲ್ದ ಜನರಿಗೆ ಹೇಗೆ ಉಪಯೋಗ ಆಗೈತಿ ಅಂತ ಬಹಳ ಚಲೋ ಹೇಳಿದ್ರಿ ಗಂಗಾಧರ್ ಅವ್ರ. ಇದ್ರ ಜೊತೆಗೆ ಸಾಮಾಜಿಕ ಅಭಿವೃದ್ಧಿಯೊಳಗ ರೇಡಿಯೋ ಪಾತ್ರ ಏನು ಅಂತ ತಿಳಿಸ್ಕೊಡ್ತೀರಿ? ಗ್ರಾಮೀಣ ಮಟ್ಟದೊಳಗ ಅನಕ್ಷರಸ್ಥರು ಜಾಸ್ತಿ ಇರ್ತಾರ. ಅದರ ಸಲುವಾಗಿ ಗ್ರಾಮೀಣ ಮಟ್ಟದೊಳಗ ಯಾವುದೇ ಮೊಬೈಲ್ಗಳ ನೆಟ್ವರ್ಕ್ ಇರೋದು ಬಹಳ ಕಡಿಮೆ. ರೇಡಿಯೋ ಎಲ್ಲಿ ಬೇಕಾದಲ್ಲಿ ನೆಟ್ವರ್ಕ್ ಬರ್ತದ. ಇದ ಗ್ರಾಮೀಣ ಮಟ್ಟದೊಳಗ ರೇಡಿಯೋ ಪ್ರಭಾವ ಬೀರ್ತೈತಿ ಅನಿಸ್ತದ ನಮ್ಗೆ. ಹೌದು ಗಂಗಾಧರ್, ನೀವು ಹೇಳಿದ ನಿಜ. ಅವ್ರ ಜೊತೆಗೆ ಅನಕ್ಷರಸ್ಥರಿಗೂ ಹೆಲ್ಪ್ ಆಗತ್ತೆ, ಅಷ್ಟೇ ಅಲ್ದ ಯಾರು ಬಡವ್ರು ಇರ್ತಾರ ಸೊ ಅವ್ರಿಗೆ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಹಿಂದಿನ ದಿನಮಾನದೊಳಗ ನಮ್ ಕಡೆ ಸೋಶಿಯಲ್ ಮೀಡಿಯಾ ಇದ್ರು, ಮೊಬೈಲ್ಸ್ ಇದ್ರು, ಅದಕ್ಕೆ ಹಾಕ್ಲಿಕ್ಕೆ ಡೇಟಾ ಪ್ಯಾಕ್ ಹಾಕ್ಲಿಕ್ಕೆ ಅಮೌಂಟ್ ಬೇಕೇ ಬೇಕು. ಈ ಒಂದು ಸಿಚುವೇಶನ್ ಒಳಗ ರೇಡಿಯೋ ನೀವು ಹೇಳ್ದಂಗ ಬಹಳ ಹೆಲ್ಪ್ಫುಲ್ ಇದೆ. ಹೌದೌದು, ಅದು ಕಡಿಮೆ ಖರ್ಚೊಳಗ, ಯಾಕಂದ್ರೆ ಶಿಕ್ಷಣ, ಮಾಹಿತಿ, ಮನೋರಂಜನೆ ಏನ್ ಇರ್ತೈತೆ ಬಡವ್ರು, ನೀವು ಹೇಳಿದಂಗ ಬಡವರಿಗೂ ಸಹಿತ ಅದು ಬಹಳ ಕಡಿಮೆ ಖರ್ಚೊಳಗ ಅದ ಮಾಹಿತಿಯನ್ನು ಕೊಡ್ತದೆ. ಹೌದು, ಅದ್ರ ಜೊತೆ ಈಗ ಸ್ಟೂಡೆಂಟ್ಸ್ ಅಂತಾನು ಈ ಲಾಕ್ ಡೌನ್ ಟೈಮ್ ಒಳಗ ಆನ್ಲೈನ್ ಎಜುಕೇಶನ್ ಏನ್ ಬಂತಲ್ಲ, ಅವಾಗ ಕೆಲವೊಂದಿಷ್ಟು ಕ್ಲಾಸಸ್ ನು ರೇಡಿಯೋ ಒಳಗ ಪ್ರಸಾರ ಮಾಡಿದ್ರು, ಅದು ಬಹಳ ಹೆಲ್ಪ್ಫುಲ್ ಆಗೈತಿ. ಹೌದು, ಈ ಸ್ಟೂಡೆಂಟ್ ಸಲುವಾಗಿ ಅವ್ರವ್ರ ಸಿಲೆಬಸ್ ತಕ್ಕಂಗ ಟೈಮ್ ಟೇಬಲ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಅದ್ರದ್ದು ಮುತುವರ್ಜಿ ವಹಿಸಿ ಎಲ್ಲರಿಗೂ ಆ ಕ್ಲಾಸ್ಗಳ ಮಿಸ್ ಆಗಬಾರ್ದು ಅನ್ನೋ ಕಾರಣ ಉದ್ದೇಶದಿಂದ ಮಾಡಿದಾರ. ಸಾಮಾಜಿಕ ಅಭಿವೃದ್ಧಿಗೆ ಸಹಾಯಕ ಆಗುವಂಗ ರೇಡಿಯೋ ಒಳಗ ಯಾವ ಕಾರ್ಯಕ್ರಮ ನಾವು ಕೇಳಬಹುದು ಗಂಗಾಧರ್? ಗ್ರಾಮೀಣ ಮಟ್ಟದೊಳಗ ಕೃಷಿ ಅಭಿವೃದ್ಧಿ ಬಗ್ಗೆ, ಸಾವಯವ ಕೃಷಿಗಳ ಬಗ್ಗೆ, ಹಾಗೂ ಹೊಸ ಹೊಸ ತಳಿಗಳು ಬಂದಿರ್ತಾವೆ ಈಗ ಸರ್ಕಾರದ ವತಿಯಿಂದ, ಗೋಧಿ ಆಗ್ಬೋದು, ಜೋಳ, ರಾಗಿ, ಅದರೊಳಗೆ ಬೇರೆ ಬೇರೆ ಮಿಶ್ರ ತಳಿಗಳು ಬಂದಿರ್ತಾವೆ. ಆ ತಳಿಗಳಿಂದ ಆದಾಯ ಮತ್ತು ಇಳುವರಿ ಎರಡೂ ಜಾಸ್ತಿ ಬರ್ತಿದ್ದು. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದ ಸರ್ಕಾರಗಳು ಇವತ್ತೇನ ಹಳ್ಳಿ ಗ್ರಾಮೀಣ ಮಟ್ಟದೊಳಗೆ ಏನು ಜನ ಇರ್ತಾರೆ ಅವ್ರಿಗೆಲ್ಲ ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ, ಪಶು ಸಂಗೋಪನೆ ಮುಂತಾದ ವಿಷಯಗಳ ಮೇಲೆ ಸಬ್ಸಿಡಿ ಲೋನ್ ಸಹಿತ ಕೊಡ್ತಿರ್ತಾರೆ. ಅದ್ರ ಬಗ್ಗೆ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಡ್ಬೇಕು. ಅದ್ ಗೊತ್ತಾಗ್ಬೇಕಂದ್ರೆ ಮೊದಲಿಗೆ ಅದ್ರ ಪ್ರಸಾರ ರೇಡಿಯೋ ಒಳಗೆ ಆಗ್ತಿರ್ತದೆ, ಅಲ್ಲಿ ಕೇಳ್ಬೇಕು. ಅದು ಅಂದ್ರೆ ಸರ್ಕಾರದ ಯೋಜನೆಗಳ ಅನುಷ್ಠಾನಗೊಳಿಸಿದ್ದೆಲ್ಲ ರೈತರಿಗೆ ತಿಳಿಸ್ಲಿಕ್ಕೆ ಇದು ಸಹಾಯ. ಅಷ್ಟೇ ಅಲ್ಲದ ಫೋನಿನ ಕಾರ್ಯಕ್ರಮ, ಫೋನಿನ ಕಾರ್ಯಕ್ರಮದೊಳಗೆ ಹೆಲ್ತ್ ಬಗ್ಗೆ ಎಸ್ಪೆಷಲಿ ಕೋವಿಡ್ ಟೈಮ್ ಒಳಗೆ ಅವಾಗ ಮಾನಸಿಕ ಸ್ಥೈರ್ಯ ಏನಂತಾರೆ ಆತ್ಮವಿಶ್ವಾಸ ಎಲ್ಲರದು ಕಳೆದು ಹೋಗಿತ್ತು. ಅಂತ ಸಮಯದೊಳಗೆ ಅವ್ರಿಗೆ ಬೇಕಾಗಿರೋದು ಬೇರೆ ಏನೂ ಅಲ್ಲ, ಆತ್ಮವಿಶ್ವಾಸ. ಈ ಆಕಾಶವಾಣಿಯವ್ರು ಏನೈತಿ, ಅವ್ರಿಗೆ ಏನಾಗೋದಿಲ್ಲ, ಇದೊಂದು ಪ್ಯಾಂಡಮಿಕ್ ಕೋವಿಡ್ ಅಷ್ಟೇ,

ನುಡಿಯ ಕೇಳಿ ನೂರು